ಡಾ ಕೆ ಸುಧಾಕರ್ ರಾಜ್ಯದ ಎಲ್ಲಾ ಗ್ರಾಮೀಣ ಭಾಗದಲ್ಲಿ ಸಮೂಹ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು ಬದ್ದ ಬಿ ಶ್ರೀರಾಮುಲು ಮಳೆಯಿಂದ ಹಾನಿಗೀಡಾಗಿರುವ ತೊಗರಿ ಬೆಳೆಗೆ ಪರಿಹಾರ ನೀಡಲು ಚಿಂತನೆ ಎಸ್ಟಿ ಸೋಮಶೇಖರ್ ಚರ್ಮಗಂಟು ರೋಗ ನಿಯಂತ್ರಿಸಲು 37,50,000 ಲಸಿಕೆ ವಿವಿಧ ಜಿಲ್ಲೆಗಳಿಗೆ ಬಿಡುಗಡೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು ರೋಹನ್ ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ ಅಲ್ಲ ಮಮ್ಮಿ ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ ನಡಿಯಕ್ ಆಗ್ತಿಲ್ಲ ಅಯ್ಯೋ ಮಮ್ಮಿ ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ ಇದು ಚಿಕ್ಕುನ್ಗುನ್ಯ ಇರಬಹುದು ಹೌದು ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ನಮಸ್ಕಾರ ಮಾಸ್ತರ ನಮಸ್ಕಾರ ಆರ್ಯ ಎಲ್ಲಿಂದ ಬರ್ತಿದ್ಯಪ್ಪ ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ ನಿಮ್ ಪಾಠಶಾಲೆ ಅಲ್ಲ ರೈತರ ಪಾಠಶಾಲೆಯಿಂದ ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲಿತೆ ಹರಿಯ ಅದೇ ಗೋಧಿಯಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ ಮೈಸೂರು ಬೇಳೆ ಬಟಾಣಿ ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ ಹಾ ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು ಎನ್ಎಫ್ಎಸ್ಎಂನ ಸಹಾಯ ಸತ್ಯ ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ ದುಃಖ ಕಳೆಯಿತೋ ಸುಖತಾ ಬಂದಿತೋ ಭತ್ತದ ಫಸಲು ಸಮೃದ್ಧ ಕಾಕ ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ ಹಂಗಂದ್ರೆ ಏನ್ ಕಾಕ ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20 ಕಿಲೋ ಪ್ರಮಾಣದಲ್ಲಿ ಎನ್ ಪಿ ಕೆ ಗೊಬ್ಬರ ಹಾಕ್ಬೇಕು ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜನು ತಂದಿದ್ದೀರಾ ಇನ್ನೇನ್ ಮಾಡಿದ್ರಿ ಹೊಲದ 12 ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ ಆದ್ರಿಂದ ಎಕರೆಗೆ 10 kg ಜಿಂಕ್ ಸಲ್ಫೇಟ್ ಹಾಕ್ಬೇಕು ಚಿನ್ನದಂತ ಮಾತು ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ ಹೆಚ್ಚು ದೂರವಾಣಿ ಸಂಖ್ಯೆ 1800-1801-551 ಕರೆ ಮಾಡಿ ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ ಬೆಳೆಯುತ್ತೆ ಎಲ್ಲಿ ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ ನೀರಾವರಿ ಗೊಬ್ಬರ ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ ರೈತ ಬಾಂಧವರೇ ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1800-1801-551 ಕರೆ ಮಾಡಿ ಪರಿಹಾರ ಪಡೆಯಿರಿ ಬೆಳಿಗ್ಗೆ 6:00 ರಾತ್ರಿ 10:00 ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಡಿತದಲ್ಲಿ ಬೇಳೆಕಾಳುಗಳ ಪ್ರಾಮುಖ್ಯತೆ ಈ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗಿರಿಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯ ಬೇಸಾಯ ತಜ್ಞರಾದ ಡಾ ಎವೈ ಹೂಗಾರ್ ಅವರು ಮಾಹಿತಿ ನೀಡಲಿದ್ದಾರೆ ಬಳಿಕ ಈರುಳ್ಳಿ ಬೀಜೋತ್ಪಾದನೆ ಕುರಿತು ಹಿರಿಯೂರು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಪಿ ಉಮಾ ಮಹೇಶ್ವರಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ ಅವ ಬಾಟ್ಲಲ್ಲಿ ಹಾಲು ಹಾಕೊಡು ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮೋರೇ, ಬೆಳಗ್ಗೆ ಎದ್ದ ಕೂಡಲೇ ತಲೆ ಸುತ್ತೈತೆ, ಕೆಲ್ಸಕ್ಕೆ ಬರೋಕೆ ಕಷ್ಟ ಆಯ್ತೈತೆ, ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಇಲ್ಲ. ಅಮ್ಮೋರೆ, ಮನೆ ಹತ್ರನೇ ಆಸ್ಪತ್ರೆ ಇದೆಯಲ್ಲ? ಯಾವ ಆಸ್ಪತ್ರೆನೂ ಇಲ್ಲ ಕಣಮ್ಮೋರೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಗ್ ಹೋಗಿ ಪರೀಕ್ಷೆ ಮಾಡಿಸು, ಔಷಧನು ಅಲ್ಲೇ ಕೊಡ್ತಾರೆ. ದುಡ್ಡು ಕಾಸು ಜಾಸ್ತಿ ಇರ್ಬೇಕಲ್ಲಿ. ಏನು ಇಲ್ಲ, ಪರೀಕ್ಷೆ ಚಿಕಿತ್ಸೆ ಔಷಧಿ ಎಲ್ಲಾನು ಉಚಿತ ಅಲ್ಲಿ. ನಿನ್ಗೆ ABRK ಆರೋಗ್ಯ ಕಾರ್ಡ್ ಮಾಡಿಸ್ಕೊಟ್ಟಿದ್ನಲ್ಲ, ಅದನ್ನು ಜೊತೆಗೆ ತಗೊಂಡ್ ಹೋಗು. ಹೌದಾ, ಗೊತ್ತೇ ಇರ್ಲಿಲ್ಲ, ಇವತ್ತೇ ಹೋಯ್ತೀನಿ ತಗೊಳ್ಳಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕೇಳೋಣ ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ AY ಹೂಗಾರ್, ಮುಖ್ಯ ಬೇಸಾಯ ತಜ್ಞರು, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಕತ್ತಲಗೆರೆ. ಇವತ್ತಿನ ದಿವಸ ನಾವು ಬೇಳೆಕಾಳು ಬೆಳೆಗಳ ಪ್ರಾಮುಖ್ಯತೆ ಕುರಿತು ಕೆಲವೊಂದು ಅಂಶಗಳನ್ನು ತಿಳಿಯೋಣ. ಸಾಮಾನ್ಯವಾಗಿ ನಾವು ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಬೇಳೆಕಾಳು ಬೆಳೆಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಇದು ನಮ್ಮ ಆಹಾರದ ಒಂದು ಅವಿಭಾಜ್ಯ ಅಂಗ. ಮುಖ್ಯವಾಗಿ ನಮ್ಮ ದೇಹಕ್ಕೆ ಬೇಕಾಗುವ ಅಧಿಕ ಪ್ರಮಾಣದ ಸಸಾರಜನಕ ಅಂದರೆ ಪ್ರೋಟೀನ್, ವಿಟಾಮಿನ್ ಮತ್ತು ಖನಿಜಗಳು, ಈ ಅಂಶಗಳು ಬೇಳೆಕಾಳು ಬೆಳೆಗಳಲ್ಲಿ ಹೆಚ್ಚಿನ ಒಂದು ಅಂಶದಲ್ಲಿ ಇರುತ್ತವೆ. ಹೀಗಾಗಿ ನಾವು ಇವುಗಳನ್ನು ದಿನನಿತ್ಯದ ಆಹಾರದಲ್ಲಿ ಬಳಸ್ತಾ ಇದ್ದೇವೆ. ಆದರೆ ನಮ್ಮ ದೇಶದಲ್ಲಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೇಳೆಕಾಳು ಬೆಳೆಗಳನ್ನು ಬೆಳೀತಾ ಇದ್ರೂ ಕೂಡ ನಾವು ಇಲ್ಲಿ ಕೊರತೆಯನ್ನು ಕಾಣ್ತಾ ಇದ್ದೇವೆ. ಕೊರತೆ ಅಂದರೆ ಉತ್ತಮ ಒಂದು ಉತ್ಪಾದಕತೆ ಇಲ್ಲಿ ನಾವು ಕಾಣ್ತಾ ಇಲ್ಲ. ಇದಕ್ಕೆ ಅನೇಕ ಕಾರಣಗಳಿವೆ. ಇನ್ನು ಬೇಳೆಕಾಳು ಬೆಳೆಯಲ್ಲಿ ನಾನು ಆವಾಗಲೇ ಹೇಳಿದೆ, ಇದರಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಸಸಾರಜನಕದ ಪ್ರಮಾಣ ಇರುತ್ತದೆ. ಎಷ್ಟು? 22-24% ಸಸಾರಜನಕದ ಪ್ರಮಾಣ ಇರುತ್ತದೆ. ಆದರೆ ಬೇರೆ ಬೆಳೆಗಳಿಗೆ ಅಂದರೆ ನಿಮ್ಮ ಭತ್ತ ಇರಬಹುದು ಅಥವಾ ಮೆಕ್ಕೆಜೋಳ ಅಥವಾ ಇನ್ನಿತರ ಏಕದಳ ಬೆಳೆಗಳಿಗೆ ಹೋಲಿಸಿದಾಗ ಕೇವಲ ಇದರ 1/4 ಅಂದರೆ 50% ಮಾತ್ರ ನಾವು ಸಸಾರಜನಕ ಪ್ರಮಾಣವನ್ನು ನೋಡಬಹುದು. ಇನ್ನು ನಮ್ಮ ಒಂದು ಉತ್ತಮ ಸಂಶೋಧನಾ ಶಿಫಾರಸ್ಸಿನ ಅನುಗುಣವಾಗಿ ಹೇಳಬೇಕಂದ್ರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಪ್ರತಿಯೊಬ್ಬರೂ ಕೂಡ 78 ಗ್ರಾಂನಷ್ಟು ಬೇಳೆಕಾಳುಗಳನ್ನು ಬಳಸಬೇಕು. ಯಾಕಂದರೆ ಇದು ನಮ್ಮ ದೇಹದ ಅವಶ್ಯಕತೆ. ನಾವು ಕೇವಲ 34 ಗ್ರಾಂನಷ್ಟು ಬಳಸ್ತಾ ಇದ್ದೇವೆ. ಬೇಳೆಕಾಳು ಬೆಳೆಗಳಿಂದ ಇನ್ನಿತರ ಉಪಯೋಗಗಳನ್ನು ಕೂಡ ತಿಳಿಯೋಣ. ಅದರಲ್ಲಿ ಮುಖ್ಯವಾಗಿ ಔಷಧೀಯ ಗುಣ. ತೊಗರಿ ಎಲೆ ರಸವನ್ನು ನಾವು ಬಳಸಿದಾಗ ಕಾಮಾಲೆ ರೋಗದಿಂದ ಮುಕ್ತಿ ಪಡೆಯಬಹುದು. ಅದೇ ರೀತಿ ಕಡಲೆ ಬೆಳೆಯಿಂದ ನಾವು ನಮ್ಮ ದೇಹದಲ್ಲಿರತಕ್ಕಂಥ ಕೊಲೆಸ್ಟ್ರಾಲ್ ಅನ್ನು ಕೂಡ ತಗ್ಗಿಸಬಹುದು. ಜೊತೆಗೆ ರಕ್ತ ಶುದ್ಧಿ ಅಂದರೆ ಉತ್ತಮವಾದ ಒಂದು ರಕ್ತದ ಉತ್ಪಾದನೆ ಆಗ್ತದೆ. ಜೊತೆಗೆ ನಾವು ಆ ಕಡಲೆ ಹಿಟ್ಟನ್ನು ಬಳಸಿದಾಗ ಚರ್ಮ ಮೃದು ಆಗುವುದು ಕಂಡು ಬಂದಿದೆ. ಇನ್ನು ಸಣ್ಣ ಕರುಳಿನ ತೊಂದರೆ ನಿವಾರಣೆಗೆ ಕೂಡ ಈ ಕಡಲೆ ಬೆಳೆ ಸಹಾಯಕವಾಗಿದೆ. ಇನ್ನು ಈ ಹೆಸರು ನಾವು ಬಳಸುವುದರಿಂದ ನಮ್ಮ ಒಂದು ಚರ್ಮದ ಆರೋಗ್ಯವನ್ನು ಕಾಪಾಡಬಹುದು. ಇನ್ನು ಈ ಹುರುಳಿ ಬೆಳೆ ಬಳಸುವುದರಿಂದ ಮೂಲವ್ಯಾಧಿ, ಅಸ್ತಮಾ, ಮೂತ್ರಪಿಂಡದ ಹರಳು ಕರಗುವಿಕೆ ಇನ್ನಿತರ ದೇಹಕ್ಕೆ ಸಂಬಂಧಿಸಿದ ಕೆಲವೊಂದು ಅನಾರೋಗ್ಯ ಸಂಗತಿಗಳನ್ನು ನಾವು ತಪ್ಪಿಸಬಹುದು. ಒಂದೇದು ಔಷಧಿಯ ಗುಣ ಆಯಿತು. ಇನ್ನು ಮುಖ್ಯವಾಗಿ ತಮಗೆಲ್ಲ ತಿಳಿದಿರುವಂತೆ ಇದು ಒಂದು ಉತ್ತಮವಾದ ಜಾನುವಾರು ಆಹಾರ, ಅಂದರೆ ಹೆಚ್ಚಿನ ಒಂದು ಹೊಟ್ಟು ಮತ್ತು ಸಿಪ್ಪೆಯನ್ನು ನಮ್ಮ ಜಾನುವಾರು ಆಹಾರದ ಜೊತೆ ಅಥವಾ ನೇರವಾಗಿ ಬಳಸುವುದರಿಂದ ಉತ್ತಮವಾದ ಒಂದು ಹಾಲಿನ ಇಳುವರಿಯನ್ನು ಪಡೆಯಬಹುದು. ಜಾನುವಾರು ಆರೋಗ್ಯ ಕೂಡ ಸುಧಾರಿಸುತ್ತದೆ. ಇನ್ನು ಮೂರನೇದಾಗಿ ಭೂ ಫಲವತ್ತತೆ ಹೆಚ್ಚುವುದು. ಹೆಚ್ಚಾಗಿ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕದ ಅಂಶವನ್ನು ರೈಜೋಬಿಯಂ ಮತ್ತು ಇನ್ನಿತರ ಅಣುಜೀವಿಗಳ ಸಹಾಯದಿಂದ ನಾವು ಅದನ್ನ ವಾತಾವರಣದಲ್ಲಿ ಸ್ಥಿರೀಕರಿಸಿ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಲಿಕ್ಕೆ ಸಹಾಯ ಕೂಡ ಆಗ್ತದೆ. ಸಾಕಷ್ಟು ಉತ್ತಮ ಪೌಷ್ಟಿಕ ಅಂಶದ ಜೊತೆಗೆ ಔಷಧಿಯ ಗುಣಗಳ ಜೊತೆಗೆ ಅನೇಕ ರೀತಿಯ ಉಪಯೋಗಗಳನ್ನು ನಾವು ಬೇಳೆಕಾಳು ಬೆಳೆಗಳಿಂದ ಪಡೆಯಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ತಾವು ಡಾಕ್ಟರ್ ಎ.ವೈ. ಹೂಗಾರ್, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇವರನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 9880290204. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ ಬಿಸಿಜಿ, ಹೆಪಟೈಟಿಸ್ ಬಿ, ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ, ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ ಪಿಸಿವಿ ಲಸಿಕೆ, 9 ತಿಂಗಳ ನಂತರ 1.5 ವರಸೆ ದಡಾರ ರುಬೆಲ್ಲಾ ಲಸಿಕೆ, 1.5 ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2.5 ವರಸೆ ದಡಾರ ರುಬೆಲ್ಲಾ ಲಸಿಕೆ, 2.5 ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ 1, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಇನ್ನು ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಈರುಳ್ಳಿ ಬೀಜೋತ್ಪಾದನೆ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಪಿ ಉಮಾಮಹೇಶ್ವರಪ್ಪ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಈರುಳ್ಳಿಯಲ್ಲಿ ಆಧುನಿಕ ಬೀಜೋತ್ಪಾದನಾ ಒಂದು ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ಪಿ ಉಮಾಮಹೇಶ್ವರಪ್ಪ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆಯ ಜಗಳೂರು ಕೆಲವು ಭಾಗಗಳಲ್ಲಿ ಈರುಳ್ಳಿ ಮುಖ್ಯವಾದ ಬೆಳೆ, ಸಾಕಷ್ಟು ರೈತರು ಈರುಳ್ಳಿನ ಬೆಳೀತಾರೆ. ಅದರಲ್ಲೂ ವಿಶೇಷವಾಗಿ ಬೇಸಿಗೆ ಸಂದರ್ಭದಲ್ಲಿ ಈರುಳ್ಳಿ ಬೀಜ ಬೆಳೀಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾರೆ. ಇವತ್ತು ತಾವು ಈ ಈರುಳ್ಳಿಯಲ್ಲಿ ಆಧುನಿಕ ಬೀಜೋತ್ಪಾದನೆ ತಾಂತ್ರಿಕತೆಗಳು ಯಾವ್ಯಾವಿದ್ದಾವೆ ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಮೊದಲಿಗೆ ಈರುಳ್ಳಿಯ ಪರಿಚಯ ಮಾಡಿಕೊಡಿ ಮತ್ತು ಅದರಲ್ಲಿ ಯಾವ್ಯಾವ ತಳಿಗಳಿದ್ದಾವೆ ಅದ್ರ ಬಗ್ಗೆ ಹೇಳಿ ಸರ್. ಈರುಳ್ಳಿ ಗೊತ್ತೇ ಇದೆ, ಇದು ನಮ್ಮ ದೇಶದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ವಿಶ್ವದಲ್ಲಿ ಚೀನಾ ದೇಶ ಬಿಟ್ಟರೆ ಭಾರತ ದೇಶವೇ ಈರುಳ್ಳಿ ವಿಸ್ತೀರ್ಣದಲ್ಲಿ ಮುಂದಿದೆ. ಉತ್ಪಾದನೆ ಮತ್ತು ಪ್ರಶಸ್ತ 12ರಷ್ಟು ಬೆಳೆದು ಉತ್ಪಾದಕತೆಯಲ್ಲಿ 8ನೇ ಅಗ್ರಸ್ಥಾನವನ್ನು ನಮ್ಮ ದೇಶ ಪಡೆದುಕೊಂಡಿದೆ. ನಮ್ಮ ದೇಶದಲ್ಲಿ ಈರುಳ್ಳಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗ್ತಿದೆ. ನಮ್ಮ ದೇಶದಿಂದ ಅಧಿಕ ಪ್ರಮಾಣದಲ್ಲಿ ಈರುಳ್ಳಿಯನ್ನು ಇತರ ದೇಶಗಳು ಆಮದು ಮಾಡಿಕೊಳ್ತವೆ. ಅಂತೆಯೇ ವಿವಿಧ ವಾತಾವರಣ ಮತ್ತು ಹವಾಮಾನದಲ್ಲೂ ಬೆಳೆಯಬಹುದು. ಆದಿಮಾನವನ ಕಾಲದಿಂದನೂ ಬಳಕೆ ಉಪಸ್ಥಿತಿಯಲ್ಲಿ ಇದೆ. ನಮ್ಮ ಆರ್ಥಿಕತೆಯಲ್ಲಿ ಮತ್ತು ಆರೋಗ್ಯದಲ್ಲಿ ಈರುಳ್ಳಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಇದು ಬಹುಮುಖ್ಯವಾಗಿ ಬೆಳೆ ಅಂದರೆ ನಮ್ಮ ದೇಶದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಒರಿಸ್ಸಾ, ತಮಿಳುನಾಡು ಹಾಗೂ ಆಂಧ್ರಪ್ರದೇಶದಲ್ಲಿ ಹೇರಳವಾಗಿ ಬೆಳೆಯಲಾಗ್ತಿದೆ. ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿ ಪಡ್ಕೊಂಡ್ರೆ ಎರಡನೇ ಸ್ಥಾನವನ್ನು ನಮ್ಮ ಕರ್ನಾಟಕ ಪಡ್ಕೊಂಡಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಬೆಳೆಯುವ ಪ್ರದೇಶ ಅಂದರೆ ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ, ಚಿಕ್ಕಮಗಳೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಮುಖ್ಯವಾದ ವಾಣಿಜ್ಯ ಬೆಳೆ ಆಗಿದೆ. ಇದು ಯಾಕೆ ನಮ್ಮ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಕಡೆ ಇದು ಈರುಳ್ಳಿ ಬಹಳ ಮುಖ್ಯವಾದ ವಾಣಿಜ್ಯ ಬೆಳೆ, ಈ ಹವಾಮಾನಕ್ಕೆ ಮತ್ತು ವಾತಾವರಣಕ್ಕೆ ತುಂಬಾ ಚೆನ್ನಾಗಿ ಬರ್ತದೆ. ಆದ್ರಿಂದ ಏರಿಯಾ ವಿಸ್ತರಣೆಯಲ್ಲಿ ಸಹ ನಮ್ಮ ಚಿತ್ರದುರ್ಗ ಮುಂದೆ ಇದೆ. ಈಗ ನಮ್ಮ ರೈತ ಬಾಂಧವರು ಈರುಳ್ಳಿ ಬೆಳಿಬೇಕಂದ್ರೆ ಕೆಲವು ಗಮನಿಸಬೇಕಾಗಿದ ಅಂಶಗಳು ಬಹಳ ಮುಖ್ಯವಿದೆ. ಎಲ್ಲರೂ ಈರುಳ್ಳಿ ಬೆಳಿತೀವಿ, ಆದರೆ ಕೆಲವು ಪ್ರಮುಖವಾದ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಈರುಳ್ಳಿ ಬೆಳೆಯನ್ನು ಬೆಳಿಬೇಕಾಗ್ತದೆ. ಏನಂದ್ರೆ ಮೊದಲನಾಗಿ ಬಿತ್ತನೆಗೆ ಮುನ್ನ 1 ಕೆಜಿ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟಾನ್ ಅಂತೆ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರವನ್ನು ಮಾಡಿದ್ರೆ ಮುಂದೆ ಬೆಳೆಯಲ್ಲಿ ಬರುವಂತಹ ಕತ್ತು ಕೊಳೆ ರೋಗ ಹಾಗೂ ಗಡ್ಡೆ ಕೊಳೆ ರೋಗನ ನಾವು ತಡೆಗಟ್ಟಬಹುದು. ಎರಡನೇದಾಗಿ ಬಿತ್ತನೆ ನಾಟಿ ಮಾಡಿದ ಜಮೀನಿನಲ್ಲಿ ಮಡಿಗಳ ಅಗಲ 3-4 ಅಡಿ ಮಾತ್ರ ಇರಬೇಕು. ದೊಡ್ಡ ದೊಡ್ಡ ಪಾತಿ ಮಾಡಿ ಹೆಚ್ಚು ನೀರು ಬಿಡುವಂಗೆ ನೀವು ಮಾಡ್ಕೋಬೇಡಿ. ಹೆಚ್ಚು ನೀರು ನಿಲ್ಲುವ ಜಾಗದಲ್ಲಿ ಸಸಿ ಕೊಳೆ ರೋಗ ಬರುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆದಷ್ಟು ಸಣ್ಣ 3-4 ಅಡಿ ಮಡಿಗಳನ್ನು ಮಾತ್ರ ನೀವು ಮಾಡಬೇಕಾಗುತ್ತೆ. ಮತ್ತೆ ಹೆಚ್ಚಿಗೆ ನೀರು ನಿಲ್ಲುವಂತಹ ತಗ್ಗು ಪ್ರದೇಶದಲ್ಲಿ ಈ ಬೆಳೆ ಸೂಕ್ತವಲ್ಲ ಬೆಳೆಯೋದು. ಮತ್ತೆ ಜಮೀನಿನಲ್ಲಿ ಬೀಜ ಬಿತ್ತನೆ ಮಾಡಿದ 3ನೇ ದಿನವೇ ಭೂಮಿ ತೇವ ಇರುವಾಗ ಕಳೆನಾಶಕವನ್ನು ಸಿಂಪಡಿಸಬೇಕು. ಅಂದ್ರೆ ನಾವೇನ್ ನಾಟಿ ಮಾಡ್ತೀವಿ ಆಮೇಲೆ ನೀರು ಬಿಡ್ತೀವಿ, 2ನೇ ದಿನ ಅಥವಾ 3ನೇ ದಿನಕ್ಕೆ ನಾವು ತೇವಾಂಶ ಒಂದು 60-70% ತೇವಾಂಶ ಇರುವಾಗ ಮಾತ್ರ ನಾವು ಕಳೆನಾಶಕವನ್ನು ಸಿಂಪಡಿಸಬೇಕಾಗುತ್ತೆ. ಕಳೆನಾಶಕವನ್ನು ಸಿಂಪಡಿಸಿದ್ರೆ ನಾವು ಮುಂದೆ ಕಳೆ ನಿರ್ವಹಣೆಯಲ್ಲಿ ಬಹಳ ಖರ್ಚನ್ನು ಉಳಿಸಬಹುದು ಅಂತ. ಮತ್ತೆ ಹುಟ್ಟುಹುಳಿ ಆದ ಮೇಲೆ ಒಂದು ತುತ್ತಾಗಿರುವ ಒಂದಕ್ಕೊಂದು ಅಣ್ಕೊಂಡಿರುವಂತಹ ಸಸಿಗಳನ್ನ ನಾವು ಕಿತ್ತಾಕ್ಬೇಕು. ಇಲ್ಲವಾದರೆ ರೋಗ ಉಲ್ಬಣವಾಗೋದು ಗ್ಯಾರಂಟಿ. ಅಂದ್ರೆ ಸಸಿ ಅಂದ್ರೆ 10 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿಂದ ಸಾಲಿಗೆ 15 ಸೆಂಟಿಮೀಟರ್ನಂತೆ ನಾವು ಅದನ್ನ ಬಿಟ್ಟು ಉಳಿದಿದ್ದ ದಪ್ಪವಾಗಿ ಹುಟ್ಟಿರುವಂತಹ ಸಸಿಗಳನ್ನ ನಾವು ಇಲ್ಲ ನಾಟಿ ಮಾಡೋ ಸಸಿಗಳನ್ನ ನಾವು ಅದನ್ನ ಕಿತ್ತಾಕ್ಬೇಕಾಗುತ್ತೆ. ಮತ್ತೆ ಬಿತ್ತನೆ ಅಥವಾ ನಾಟಿ ಮಾಡಿದ 40-50 ದಿವಸಗಳ ಒಳಗೆ ಸಾರಜನಕ ಮೇಲು ಗೊಬ್ಬರವನ್ನು ಕೊಡಬೇಕು. ನಂತರ 50 ದಿನ ನಂತರ ನಾವು ಕೊಡಬಾರದು, ಕೊಟ್ಟರೆ ಅನೇಕ ರೋಗಗಳು ಮತ್ತು ಗೆಡ್ಡೆ ಕೊಳೆ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಇರ್ತದೆ. ನಂತರ ಪದೇ ಪದೇ ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರ ನೀಡುವುದರಿಂದ ಇಳುವರಿ ಮೇಲೆನೂ ಸಹ ಪರಿಣಾಮವನ್ನು ಬೀರ್ತದೆ. ಮತ್ತೆ ಬಿತ್ತನೆಗಿಂತ ಸಸಿ ನಾಟಿ ಮಾಡಿದ ಬೆಳೆಯಿಂದ ಅಧಿಕ ಇಳುವರಿ ನಾವು ಪಡೆಯಬಹುದು. ಏನು ನಾವು ಬೀಜವನ್ನು ಬಿತ್ತನೆ ಮಾಡ್ತೀವಿ ಅದು ಸರಿಯಾಗಿ ನಾವು ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕರೆಕ್ಟ್ ನಾವೇನು ಹೇಳಿದ್ವಿ 10 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಮತ್ತು 15 ಸೆಂಟಿಮೀಟರ್ ಅಂತರದಲ್ಲಿ ಸಾಲಿಂದ ಸಾಲಿಗೆ ನಾವು ನಾಟಿ ಮಾಡೋದೇ ಆದರೆ ನಾವು ಒಳ್ಳೆ ಉತ್ಕೃಷ್ಟ ಗೆಡ್ಡೆಗಳನ್ನ ಪಡಿಬೋದು ಹಾಗೂ ಹೆಚ್ಚು ಇಳುವರಿಯನ್ನ ನಾವು ಪ್ರತಿ ಎಕರೆಗೆ ನಾವು ಪಡಿಬೋದು. ಪ್ರತಿ ಎಕರೆ ಸುಮಾರು 12-15 ಟನ್ ಇಳುವರಿಯನ್ನು ನಾವು ನಾಟಿ ಮಾಡಿದ ತಾಕುಗಳಿಂದ ನಾವು ಪಡೆಯೋದನ್ನು ನೋಡಿದ್ದೀವಿ. ಜಮೀನಿನಲ್ಲಿ ಮುಂಚಿತವಾಗಿ ಮೆಕ್ಕೆಜೋಳ ಅಥವಾ ಬೇಳೆಕಾಳು ಧಾನ್ಯದ ಬೆಳೆ ಬೆಳೆದು ನಂತರ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಇಡುವುದರಿಂದ ಜಂತು ಹುಳುಗಳ ಬಾಧೆಯನ್ನು ನಾವು ಹತೋಟಿ ಮಾಡಬಹುದು. ಈ ರೀತಿ ನಾವು ಮಾಡಿದ್ದಲ್ಲಿ ನಾವು ಈರುಳ್ಳಿಯಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೆದು ಮತ್ತೆ ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಅಂತ ನಾನು ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರಿ, ಈರುಳ್ಳಿಯಲ್ಲಿ ಸಾಕಷ್ಟು ತಳಿಗಳಿದ್ದಾವೆ, ಅದು ಬೀಜೋತ್ಪಾದನೆಗೆ ಅದರಲ್ಲೂ ನಮ್ಮ ಭಾಗದಲ್ಲಿ ಬೆಳಿಬಹುದಂತ ಒಂದು ಪ್ರಮುಖ ತಳಿಗಳ ಬಗ್ಗೆ ಹೇಳಿ ಸರ್. ಖಂಡಿತ, ಇಲ್ಲಿ ನಮ್ಮ ಚಿತ್ರದುರ್ಗ ಭಾಗಕ್ಕೆ ಅನೇಕ ತಳಿಗಳು ಈಗ ಪರಿಚಿತವಾಗಿದೆ. ಒಂದು ನಾವು ಏನು ಸುಮಾರು 60-70% ಭಾಗವನ್ನು ನಾವು ಸತಾರ ಗರ್ವ ಅನ್ನೋ ತಳಿನ ನಮ್ಮ ರೈತರು ಮಹಾರಾಷ್ಟ್ರದಿಂದ ಬೀಜೋತ್ಪಾದನೆ ಮಾಡಿದ ಮಹಾರಾಷ್ಟ್ರದಿಂದ ತಂದು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ರೈತರು. ಇಲ್ಲಿ ನಮಗೆ ಸೂಕ್ತವಾದ ಇತ್ತೀಚಿನ ದಿನಗಳಲ್ಲಿ ನಾವು ಸಂಶೋಧನೆಯಲ್ಲಿ ನಾವು ಕಂಡುಹಿಡಿದಿರೋದೇನೆಂದ್ರೆ ಸೂಕ್ತವಾದ ತಳಿ ಅಂದರೆ ಭೀಮಾ ಸೂಪರ್. ಇದು ನಮ್ಮ ಮಧ್ಯಭಾಗ ಅಥವಾ ಕೇಂದ್ರವಿರುವ ಗೆಡ್ಡೆಗಳಾಗಿ ಭೀಮಾ ಸೂಪರ್ ತಳಿಯನ್ನು ನಮ್ಮ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಂಶೋಧನಾ ನಿರ್ದೇಶನಾಲಯ ರಾಜಗುರುನಗರದಿಂದ ಬಿಡುಗಡೆ ಮಾಡಿರುವಂಥ ತಳಿ ಇದು. ಈ ತಳಿಯನ್ನು 2007 ಮಳೆಗಾಲ ಮತ್ತು ತಡ ಮಳೆಗಾಲ ಬಿತ್ತನೆಗೆ ಶಿಫಾರಸು ಮಾಡಿದ್ರು. ಅದರಂತೆ ನಾವು ಇಲ್ಲಿ ಸಂಶೋಧನೆ ಮಾಡಿದಾಗ ನಮ್ಮ ವಾತಾವರಣಕ್ಕೆ ತುಂಬಾ ಸೂಕ್ತವಾಗಿ ಮುಂಗಾರು ಮತ್ತು ತಡವಾದ ಮುಂಗಾರಿಗೆ ಇಲ್ಲಿ ಒಳ್ಳೆ ಇಳುವರಿಯನ್ನು ಪಡಿಬಹುದಂತ ನಾವು ಸಂಶೋಧನೆಯಲ್ಲಿ ನಾವು ಕಂಡುಹಿಡಿದಿದ್ದೀವಿ. ಇದು ಗಡ್ಡೆ ತುಂಬಾ ತಿಳಿ ಕೆಂಪು ಬಣ್ಣದಾಗಿರ್ತದೆ ಮತ್ತೆ ದುಂಡಾಕಾರವಾಗಿದ್ದು ಚೂಪಾದ ಕುತ್ತಿಗೆಯನ್ನು ಹೊಂದಿರುತ್ತದೆ. ಅಂದ್ರೆ ತೆಳ್ಳಗೆ ಕುತ್ತಿಗೆ ಇರೋದ್ರಿಂದ ನಮಗೆ ಗೆಡ್ಡೆ ಕೊಳೆ ರೋಗ ಕಡಿಮೆ ಇರುತ್ತೆ. ಮತ್ತೆ ಕಡಿಮೆ ಖಾರವನ್ನು ಹೊಂದಿರುವ ತಳಿ ಸರಾಸರಿ ಇಳುವರಿಯಲ್ಲಿ ಮಳೆಗಾಲದಲ್ಲಿ 26 28 ಟನ್ ಪ್ರತಿ ಹೆಕ್ಟೇರ್ಗೆ ಮತ್ತು ತಡ ಮಳೆಗಾಲದಲ್ಲಿ 40-45 ಟನ್ ಇಳುವರಿಯನ್ನು ಪ್ರತಿ ಹೆಕ್ಟೇರ್ಗೆ ನಾವು ಪಡೆಯಬಹುದು. ಮತ್ತು ಇದು ಕೊಯ್ಲು ಮಾಡುವ ಅವಧಿ ಅಂದರೆ 108 ದಿನಗಳಿಗೆ ಇದು ನಮಗೆ ಕೊಯ್ಲಿಗೆ ಬರ್ತದೆ. ಸ್ವಲ್ಪ ಮಳೆಗಾಲದಲ್ಲಿ ತಡವಾದ ಮಂಗ ಚಳಿಗಾಲದಲ್ಲಿ 115-120 ದಿನಗಳಿಗೆ ನಾವು ಈ ಬೆಳೆ ಕಟಾವಿಗೆ ಬರ್ತದೆ. ಮತ್ತು ಅನೇಕ ತಳಿಗಳಿದ್ದಾವೆ, ಅರ್ಕ ಕಲ್ಯಾಣ ಆಗಿರ್ಬೋದು, ಭೀಮಾ ಕಿರಣ್ ಆಗಿರ್ಬೋದು, ಅನೇಕ ಪ್ರೈವೇಟ್ ಕಂಪನೀಸ್ ತಳಿಗಳಿದ್ದಾವೆ, ಹೈಬ್ರಿಡ್ಗಳಿದ್ದಾವೆ. ಆದರೆ ನಮಗೆ ಇಲ್ಲಿ ಸೂಕ್ತವಾದ ಬೀಜೋತ್ಪಾದನೆಗೆ ಬಳ್ಳಾರಿ ರೆಡ್ ಇದೆ. ಅನೇಕ ನಮ್ಮ ಜಮೀನಿನಲ್ಲಿ ಯಾವ ತಳಿ ಸೂಕ್ತವಾಗುತ್ತೆ, ಯಾವ ತಳಿಯನ್ನು ಬೆಳೆದರೆ ನಾವು ಅಧಿಕ ಲಾಭ ಅಧಿಕ ಇಳುವರಿಯನ್ನು ಪಡೆಯಬಹುದು ಅಂತ ನಾವು ಗಮನದಲ್ಲಿಟ್ಕೊಂಡು ಅಂಥ ತಳಿಗಳನ್ನ ನೀವು ಆಯ್ಕೆ ಮಾಡಿ ಅದರ ಬೀಜ ಎಲ್ಲಿ ಸಿಗ್ತದೆ ಅಂತ ನೀವು ವಿಜ್ಞಾನಿಗಳನ್ನ ಸಂಪರ್ಕಿಸಿ ಆ ಬೀಜವನ್ನು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಮಾಹಿತಿ ಕೊಡ್ತಾರೆ. ಅಂತಹ ತಳಿಗಳ ಬೀಜವನ್ನು ತಂದು ನೀವು ಬೆಳೆದ್ರೆ ಹೆಚ್ಚು ಇಳುವರಿ ಪಡೆದು ಲಾಭ ಗಳಿಸಲು ಸಂಶಯನೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ರೈತ ಬಾಂಧವರು ಈರುಳ್ಳಿ ಬೀಜೋತ್ಪಾದನೆಯನ್ನ ಕೆಲವು ಕಡೆ ಮಾಡ್ತಿರ್ತಾರೆ. ಬೇಸಿಗೆಯಲ್ಲಿ ಬೆಳಿಬಹುದಾದಂತ ಒಂದು ತಳಿಗಳು ಯಾವ್ದ್ರಿ ಹೇಳಿ ಸರ್? ಈಗ ಬೇಸಿಗೆನಲ್ಲಿ ಅಂದ್ರೆ ರವಿ ನಾವೇನು ಹಿಂಗಾರಿಗೆ ಅಂತೀವಿ, ಭೀಮಾಶಕ್ತಿ ಅಂತ ಒಂದು ಉತ್ತಮವಾದ ತಳಿ. ಇದು ಸುಮಾರು 28-35 ಟನ್ವರೆಗೆ ನಾವು ಇಳುವರಿಯನ್ನು ನಾವು ಸಂಶೋಧನೆಯಲ್ಲಿ ಪಡೆದಿರೋದನ್ನು ನಾವು ಕಂಡುಹಿಡಿದಿದ್ದೀವಿ. ಮತ್ತು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಏನು ಹೆಸರುಘಟ್ಟ ಬೆಂಗಳೂರಲ್ಲಿದೆ, ಅಲ್ಲಿಂದನೂ ಸಹ ಅರ್ಕ ಕಲ್ಯಾಣ್ ಅನ್ನೋ ತಳಿಗೂ ಸಹ ಇದೆ. ಅದು ಸಹ ನಮ್ಮ ಭಾಗಕ್ಕೆ ಸೂಕ್ತವಾಗಿ ಅದು ಸಹ ಸುಮಾರು 25-30 ಟನ್ ಇಳುವರಿ ಕೊಡುವ ತಳಿಯಾಗಿದೆ. ಮತ್ತು ಅನೇಕ ತಳಿಗಳಿದ್ದಾವೆ, ಆದರೆ ಆ ಪ್ರದೇಶಕ್ಕೆ ನಮ್ಮ ಜಮೀನಿಗೆ ಯಾವುದು ಸೂಕ್ತ ಅನ್ನೋದನ್ನು ವಿಜ್ಞಾನಿಗಳಿಗೆ ಸ್ವಲ್ಪ ಸಂಪರ್ಕಿಸಿ ತಾವು ತಳಿಗಳ ಆಯ್ಕೆ ಮಾಡಿಕೊಳ್ಳೋದು ಕಾಲ ತಕ್ಕಂತೆ ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಈರುಳ್ಳಿಯಲ್ಲಿ ಒಂದು ಬೀಜೋತ್ಪಾದನೆ ಕೈಗೊಳ್ಳಲಿಕ್ಕೆ ವೈಜ್ಞಾನಿಕ ಹಾಗೂ ಆಧುನಿಕ ಒಂದು ತಾಂತ್ರಿಕತೆಗಳು ಏನಾದಿದ್ರೆ ಹೇಳಿ ಸರ್? ನಾವು ಏನೇ ಈರುಳ್ಳಿನಲ್ಲಿ ಒಂದು ಬೇಸಾಯ ಕ್ರಮ ಮಾಡಬೇಕಂದ್ರೆ ಮೂಲವಾಗಿ ಬೀಜ ಮತ್ತು ತಳಿ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಇಲ್ಲ ಅಂದರೆ ನಾವು ಯಾವುದೋ ತಳಿ ನಮ್ಮ ಜಮೀನಿನಲ್ಲಿ ಸೂಕ್ತ ಇಲ್ಲಿರುವಂಥ ತಳಿ, ವಾತಾವರಣಕ್ಕೆ ಸೂಕ್ತ ಆಗದಿರುವಂಥ ತಳಿನ ನಾವು ತಂದು ನಾವು ಬಿತ್ತನೆ ಮಾಡಿದರೆ ನಮಗೆ ಇಳುವರಿಯಲ್ಲಿ ಕುಂಠಿತ ಆದರೆ ನಾವು ಬಹಳ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಬೀಜೋತ್ಪಾದನೆ ಒಂದು ಮುಖ್ಯವಾದ ತಾಂತ್ರಿಕತೆ ನಮಗೆ ಗೊತ್ತಿರಬೇಕು. ಅಂದರೆ ನಮ್ಮ ಹೊಲದಲ್ಲಿ ನಾವು ಎಷ್ಟು ಎಕರೆಗೆ ನಾವು ಈರುಳ್ಳಿ ಬೆಳಿತೀವೋ ಅಷ್ಟು ಎಕರೆಗೆ ನಮಗೆ ಎಷ್ಟು ಬೀಜ ಬೇಕಾಗ್ತದನ್ನು ನಾವೇ ನಮಗೆ ಸೂಕ್ತವಾದ ನಮ್ಮ ಪ್ರದೇಶಕ್ಕೆ ನಮ್ಮ ವಾತಾವರಣಕ್ಕೆ ನಮ್ಮ ತಾಕಿಗೆ ನಮ್ಮ ಮಣ್ಣಿನ ಹವಾಗುಣಕ್ಕೆ ಯಾವ ತಳಿ ಸೂಕ್ತ ಅನ್ನೋದನ್ನು ನಾವೇ ಸ್ವಂತ ಮಾಡಿಕೊಂಡು ನಾವು ಬೆಳೆಯೋದ್ರಿಂದ ನಮಗೆ ಯಾವುದೇ ಸಂಶಯ ಇಲ್ಲದೆ ನಾವು ಅಧಿಕ ಇಳುವರಿಯನ್ನು ಮತ್ತು ಲಾಭವನ್ನು ಪಡಿಬೋದು. ಇದು ದ್ವೈವಾರ್ಷಿಕ ಬೆಳೆಯಾಗಿದ್ದು ಮೊದಲನೇ ವರ್ಷ ನಾವು ಸಾಮಾನ್ಯವಾಗಿ ಗಡ್ಡೆನ ಬೆಳ್ಕೊಂತೀವಿ. ಮತ್ತು ಇದನ್ನು ಸಾಮಾನ್ಯವಾಗಿ ಬೀಜೋತ್ಪಾದನೆ ಅಂದರೆ ಹಿಂಗಾರಿಗೆ ನಾವು ಮಾಡ್ತೀವಿ. ಅಂದರೆ ನವಂಬರ್ ತಿಂಗಳಿಂದ ನಾವು ಗೆಡ್ಡೆಗಳನ್ನ ನಾಟಿ ಮಾಡಿ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಬೀಜವನ್ನು ಪಡಿತೀವಿ. ನಾವು ನವಂಬರ್ ನಾಟಿ ಮಾಡಬೇಕಂದ್ರೆ ಒಂದು ಇದು ಹಿಂಗಾರಿಗೆ ಸೂಕ್ತವಾದ ತಳಿಗಳನ್ನ ನಾವು ಹಿಂದಿನ ವರ್ಷ ನಾವು ಗೆಡ್ಡೆಗಳನ್ನ ನಾವು ಬೆಳ್ಕೋಬೇಕಾಗ್ತದೆ. ಈಗ ನಾವು ಮುಂಗಾರಿಗೆ ಬೇಕಾಗಿರುವಂಥ ತಳಿಗಳನ್ನ ನಾವು ಮುಂಗಾರಿಗೆ ಗೆಡ್ಡೆ ಬೆಳ್ಕೊಂಡು ನಾವು ಹಿಂಗಾರಿಗೆ ಬೀಜೋತ್ಪಾದನೆ ಮಾಡ್ಕೋಬಹುದು. ಹಿಂಗಾರಿಗೆ ಬೇಕಾದಂಥ ತಳಿಗಳನ್ನ ನಾವು ಒಂದು ವರ್ಷ ಮುಂಚೆ ಗೆಡ್ಡೆಗಳನ್ನ ನಾವು ಬೆಳೆಸ್ಕೊಂಡು ಅದನ್ನು ಇಟ್ಕೊಂಡು ಒಂದು ವರ್ಷ ಕಾಪಾಡಿ ಮುಂದಿನ ಹಿಂಗಾರಿಗೆ ನಾವು ಬೀಜೋತ್ಪಾದನೆ ಮಾಡ್ಕೋಬೇಕಾಗ್ತದೆ. ಇದರಲ್ಲೂ ಗುಣಮಟ್ಟ ಗೆಡ್ಡೆದ ಆಯ್ಕೆಗಳು ಬಹಳ ಮುಖ್ಯವಾದ. ಅದರಲ್ಲಿ ಎರಡು ವಿಧಾನ ಇದೆ, ಒಂದು ಬೀಜದಿಂದ ಬೀಜದ ವಿಧಾನ, ಇನ್ನೊಂದು ಬೀಜದಿಂದ ಗೆಡ್ಡೆ ವಿಧಾನ. ಅದರಲ್ಲಿ ಸಾಮಾನ್ಯವಾಗಿ ನಾವು ಬೀಜದಿಂದ ಗೆಡ್ಡೆ ಮಾಡಿಕೊಂಡು ಗೆಡ್ಡೆಯಿಂದ ನಾವು ಬೀಜವನ್ನು ಪಡೆಯೋದು ನಮ್ಮ ಇದರಲ್ಲಿ ಪ್ರಮುಖವಾದ ಬೇಸಾಯ ಕ್ರಮವಾಗಿರ್ತದೆ. ಆದ್ದರಿಂದ ನಾವು ಕೆಲವು ಗೆಡ್ಡೆಗಳನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗ್ತದೆ. ನಾವು ಒಳ್ಳೆ ಗುಣಮಟ್ಟದ ಇಳುವರಿ ಒಳ್ಳೆ ಗುಣಮಟ್ಟದ ಬೀಜವನ್ನು ಪಡಿಬೇಕಂದ್ರೆ ನಾವು ಒಳ್ಳೆ ಗುಣಮಟ್ಟದ ಗೆಡ್ಡೆಗಳ ಆಯ್ಕೆಗಳನ್ನು ಮಾಡ್ಕೋಬೇಕಾಗ್ತದೆ. ಏನಂದ್ರೆ ಒಂದು ಗೆಡ್ಡೆ ಕೆಂಪು ದುಂಡಗೆ ಆಕಾರವಾಗಿದ್ದು ಅದು ಕನಿಷ್ಠ ಅಂದ್ರೂ 30-50 ಗ್ರಾಂ ಇರುವಂತಹ ಗೆಡ್ಡೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಮತ್ತೆ ಗೆಡ್ಡೆಗಳ ಮೇಲೆ ಕಾಲ್ಭಾಗವನ್ನು ನಾವು ಅಂದರೆ 1/2 ಕರಿತೀವಲ್ಲ ಅದನ್ನು ಕತ್ತರಿಸಿ ನಾವು ಗೆಡ್ಡೆಗಳ ಬೀಜೋಪಚಾರವನ್ನು ಮಾಡಬೇಕಾಗ್ತದೆ. ಅದು ಕ್ಯಾಪ್ಟಾನ್ ಇಲ್ಲ ಬೇವಿಸ್ಟಿನ್ 1 ಗ್ರಾಂ ಅಥವಾ ಕ್ಯಾಪ್ಟಾನ್ 2 ಗ್ರಾಂ. ಇದರಲ್ಲಿ ನಾವು ದ್ರಾವಣದಲ್ಲಿ ನಾವು ಗೆಡ್ಡೆಗಳನ್ನ ಒಂದು 3-4 ಗಂಟೆ ನಾಟಿ ಮಾಡೋಕ್ಕಿಂತ ಮುಂಚೆ ಅದನ್ನು ಅದ್ಬಿಟ್ರೆ, ಅದ್ದಿ ನಾವು ನಾಟಿ ಮಾಡಿದ್ರೆ ಮುಂದೆ ಕ್ಷೇತ್ರದಲ್ಲಿ ಬರುವಂತ ಕತ್ತು ಕೊಳೆ ರೋಗ ಮತ್ತು ಕೊಳೆ ರೋಗವನ್ನು ನಾವು ತಡೆಗಟ್ಟಬಹುದು. ಮತ್ತೆ ಈಗ ಗೆಡ್ಡೆಯಿಂದ ಬೀಜದ ವಿಧಾನ ಸಾಮಾನ್ಯವಾಗಿ ಪ್ರಚಲಿತದಲ್ಲಿದೆ ನಮ್ಮ ರೈತರು ಮಾಡುವಂಥದ್ದು. ಇದರಲ್ಲಿ ಒಂದು ಏನಂದ್ರೆ ನಾನು ಏನ್ ಹೇಳಿದೆ, ಒಳ್ಳೆ ಗೆಡ್ಡೆಗಳ ಆಯ್ಕೆ ಒಂದು, ಮತ್ತೆ ಜೋಡು ಗೆಡ್ಡೆಗಳು ಇರಬಾರದು, ಅಂದ್ರೆ ಎರಡು ಗೆಡ್ಡೆಗಳು ಒಂದೇ ಇದ್ರಂತ ನಾವು ಆಯ್ಕೆ ಮಾಡ್ಕೋಬಾರದು, ಮತ್ತೆ ಕೊಲ್ತಿರುವಂತ ಗೆಡ್ಡೆಗಳು ಇರಬಾರದು, ಮತ್ತೆ ಮೊಳಕೆ ಹೊಡೆದಿರಬಾರದು ಗೆಡ್ಡೆಗಳು. ಸಾಧಾರಣವಾಗಿ ದುಂಡಾಗಿ ಕೆಂಪಗೆ ಒಂದೇ ಆಕಾರದಲ್ಲಿ 30-40 ಗ್ರಾಂ ಇರುವಂಥದ್ದು, ಮತ್ತೆ ಚಪ್ಪಟೆ ಆಕಾರದ ಆಗಿರಬಾರ್ದು, ದುಂಡಾಗಿ ಇರಬೇಕಂತ ನಾನು ಪದೇ ಪದೇ ನಿಮಗೆ ಗಮನಿಸ್ತಾ ಇರ್ತೀನಿ. ಮತ್ತೆ ಕನಿಷ್ಠ 30 ಮಿಲಿಮೀಟರ್ ಹಾಗೂ ಗರಿಷ್ಠ 50 ಮೀಟರ್ ವ್ಯಾಸ ಹೊಂದಿರುವ ಹಾಗೂ ಗರಿಷ್ಠ 50 ಗ್ರಾಂ ಅಂದ್ರೆ ನಾವೇನು 40-50 ಗ್ರಾಂ ಹೊಂದಿದ್ದು ಏಕ ಕೇಂದ್ರ ಹೊಂದಿರಬೇಕು ಅಂದ್ರೆ ಸಿಂಗಲ್ ಸೆಂಟರ್ ಅಂತ ನಾವು ಕರಿತೀವಿ, ಅಂತ ಗೆಡ್ಡೆಗಳನ್ನ ಮಾತ್ರ ನಾವು ಆಯ್ಕೆ ಮಾಡಿ ನಾವು ಬಿತ್ತನೆ ಮಾಡಬೇಕಾಗ್ತದೆ. ಸರ್, ಈ ಈರುಳ್ಳಿಯ ಒಂದು ಬೀಜೋತ್ಪಾದನೆ ಕೈಗೊಳ್ಳಬೇಕಾದ್ರೆ ಏನೇನು ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನ ನಮ್ಮ ರೈತ ಬಾಂಧವರು ಅನುಸರಿಸಬೇಕಾಗುತ್ತೆ? ಇದು ಹೌದು, ಖಂಡಿತ ನಮ್ಮ ರೈತರಿಗೆ ಇದು ಪ್ರಮುಖವಾದ ಅಂಶ ಗೊತ್ತಿರಬೇಕಾಗ್ತದೆ. ಒಂದು ಬೀಜೋತ್ಪಾದನೆಯಲ್ಲಿ ನಾನು ಏನ್ ಹೇಳಿದೆ, ಈಗ ಬೀಜಗಳ ಆಯ್ಕೆ, ಗೆಡ್ಡೆಗಳ ಆಯ್ಕೆ, ಮತ್ತೆ ಯಾವ ತಳಿಗಳು ನಮ್ಮ ಪ್ರದೇಶದ ಕ್ಷೇತ್ರದಲ್ಲಿ ಸೂಕ್ತವಾದ ತಳಿ ಅನ್ನು ನಾವು ಆಯ್ಕೆ ಮಾಡಿ ಇಷ್ಟೆಲ್ಲ ಹೇಳಿದೆ. ಈಗ ಅದರಲ್ಲಿ ಬೀಜೋತ್ಪಾದನೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ನಮಗೆ ಗೊತ್ತಿರಬೇಕಾಗ್ತದೆ. ಒಂದು ವಾತಾವರಣ ಮತ್ತು ಕ್ಷೇತ್ರದ ಆಯ್ಕೆ, ಇದನ್ನು ಸಾಮಾನ್ಯವಾಗಿ ಎಲ್ಲ ರೀತಿಯ ಮಣ್ಣುಗಳಲ್ಲಿ ನಾವು ಬೀಜೋತ್ಪಾದನೆ ಬೇಸಾಯವನ್ನು ಮಾಡಬಹುದು. ವರ್ಷದ ಎಲ್ಲ ಕಾಲಗಳಲ್ಲಿಯೂ ನಾವು ಗೆಡ್ಡೆ ಬೆಳಿಬೇಕಾದರೂ ಸಹ ನಾವು ಜೂನ್ ಜುಲೈ ಆಗಿರ್ಬೋದು, ಸೆಪ್ಟೆಂಬರ್ ಹಾಗೂ ಜನವರಿ ಫೆಬ್ರವರಿ ತಿಂಗಳಲ್ಲೂ ನಾವು ಈ ಬೆಳೆಯನ್ನು ಬೆಳಿತೀವಿ. ಆದರೆ ನಾವು ಸೂರ್ಯನ ಬೆಳಕು ಮತ್ತು ಉಷ್ಣಾಂಶದಲ್ಲಿ ಏರಿಳಿತವಾಗಿದ್ದಲ್ಲಿ ಈರುಳ್ಳಿ ಬೆಳೆಗೆ ಹಾನಿ ಆಗ್ತದೆ. ಆದ್ದರಿಂದ ನಾವು ಯಾವ ಹವಾಮಾನಕ್ಕೆ, ಯಾವ ಸೂಕ್ತ ಪ್ರದೇಶಕ್ಕೆ ನಾವು ಯಾವ ತಳಿಯನ್ನು ಆಯ್ಕೆ ಮಾಡ್ತೀವಿ ಅದರ ಪಂತೆ ನಾವು ಬೀಜೋತ್ಪಾದನೆ ಕ್ರಮಗಳನ್ನ ನಾವು, ಒಂದು ಮಣ್ಣು ಅಂದರೆ ನೀರು ಬಸಿದು ಹೋಗುವಂಥ ಮರಳು ಮಿಶ್ರಿತ ಗೋಡು ಮಣ್ಣು ಬಹಳ ಸೂಕ್ತ, ಇಲ್ಲಾಂದ್ರೆ ಗೆಡ್ಡೆ ಕೊಳೆ ರೋಗವನ್ನು ನಾವು ಜಾಸ್ತಿ ನೋಡ್ಬೋದು. ಮತ್ತೆ ಮಣ್ಣಿನ ರಸಸಾರ ಅಂತ ಏನು ಕರಿತೀವಿ, ಅದು 6-7 ಇಲ್ಲ 6-6.5 ಅಷ್ಟಿದ್ರೆ ಅಪ್ ಟು 7 ಇದ್ರೂ ಸಹ ನಾವು ಈ ಬೆಳೆಯನ್ನ ಬೀಜೋತ್ಪಾದನೆ ಬೇಸಾಯವನ್ನು ಮಾಡಬಹುದು. ಮತ್ತೆ ಹೆಚ್ಚು ಕ್ಷಾರ ಜೌಗು ಪ್ರದೇಶ ಈ ಬೆಳೆಗೆ ಸೂಕ್ತವಲ್ಲ. ಮತ್ತೆ ಬೀಜೋಪಚಾರ ಮಾಡೋದ್ರಿಂದ ಒಂದು ನೆರಳೆ ಮಚ್ಚೆ ರೋಗ ಮತ್ತು ಕತ್ತು ಕೊಳೆ ರೋಗವನ್ನು ನಾವು ನಿಯಂತ್ರಿಸಬಹುದು. ಬೀಜೋಪಚಾರ ವಿಚಾರಕ್ಕೆ ಬಂದ್ರೆ ನಾವು ಶಿಲೀಂಧ್ರ ನಾಶಕ ದ್ರವಗಳಾದ ಅಂದ್ರೆ ಕ್ಯಾಪ್ಟಾನ್ 2 ಗ್ರಾಂ ಅಥವಾ ಥೈರಾಮ್ 2.5 ಗ್ರಾಂ ಅಥವಾ ಬೀನೋಮಿಲ್ 2 ಗ್ರಾಂ ಪ್ರತಿ 1 ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ನಾವು ಬೆಳೆಯನ್ನು ಬೆಳ್ಕೊಂಡು ನಂತರ ಗೆಡ್ಡೆಗಳನ್ನು, ಹಿಂದೆ ಏನ್ ತಿಳಿಸ್ತೇನೆ ನಾನು, ಅಂತ ಸೂಕ್ತವಾದ ಗೆಡ್ಡೆಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಅದನ್ನು ಬೇವಿಸ್ಟಿನ್ ದ್ರಾವಣದಲ್ಲಿ ನಾವು ಅದನ್ನು ಅದ್ಬಿಟ್ಟು 1 ಲೀಟರ್ ನೀರಿಗೆ 1.5 ಗ್ರಾಂ ಅಥವಾ 2 ಗ್ರಾಂ ದ್ರಾವಣದಲ್ಲಿ ಅದನ್ನು ಮಾಡಿಕೊಂಡು ನಾವು ಅದ್ಬಿಟ್ಟು ನಾಟಿ ಮಾಡಿದ್ರೆ ನಮಗೆ ಮುಂದೆ ಬರುವಂತಹ ರೋಗಗಳನ್ನ ನಾವು ತಡೆಗಟ್ಟಬಹುದು. ಸರ್, ಈರುಳ್ಳಿ ಬೀಜೋತ್ಪಾದನೆ ಒಂದು ಕೃಷಿಯಲ್ಲಿ ತೊಡಸ್ಕೊಂಡಂತ ನಮ್ಮ ರೈತರು ಅದರಲ್ಲಿ ಕಳೆ ನಿರ್ವಹಣೆ ಮಾಡೋದಿರ್ಬೋದು ಅಥವಾ ರೋಗ ಮತ್ತು ಕೀಟಗಳ ನಿರ್ವಹಣೆ ಇರ್ಬೋದು, ಇದನ್ನ ಯಾವ ರೀತಿ ಮಾಡಬೇಕಾಗುತ್ತೆ? ನಾವು ಇದರಲ್ಲಿ ನಾನು ಏನ್ ಹೇಳಿದೆ, ಗೆಡ್ಡೆಗಳ ಮೇಲಿನ 1/4 ಭಾಗವನ್ನು ಅಂದ್ರೆ ಕಾಲ್ಭಾಗವನ್ನು, ಮೇಲಿನ ಗೆಡ್ಡೆಗಳ ಮೇಲೆ ಕಾಲ್ಭಾಗವನ್ನು ಕತ್ತರಿಸಿ ಬೆವಿಷ್ಟಿನಲ್ಲಿ 2-3 ಗಂಟೆ ಅಥವಾ ತಕ್ಷಣ 1/2 ಗಂಟೆ ಒಳಗೆ ನೆನೆಸಿ ಅದನ್ನು ನೆಡೋದ್ರಿಂದ ಮುಂದೆ ಬರುವಂತ ಶಿಲೀಂಧ್ರ ನಾಶಕ ರೋಗಗಳನ್ನ ನಾವು ತಡೆಗಟ್ಟಬಹುದು. ಮತ್ತು ಗೆಡ್ಡೆಗಳನ್ನು 1.5 ಅಂತರದಲ್ಲಿ ಬೋದು ಸಾಲುಗಳನ್ನು ಮಾಡಿ ಸಾಲುಗಳ ಪ್ರತಿ 1/2 ಅಂತರದಲ್ಲಿ ಗೆಡ್ಡೆಗಳನ್ನ ನೆಡಬೇಕು. ನೆಟ್ಟ ಗೆಡ್ಡೆಗಳ ಮೇಲೆ ಸುಮಾರು 2-3 ಸೆಂಟಿಮೀಟರ್ ಮಣ್ಣಿರಬೇಕು. ಗೆಡ್ಡೆಯ ಬೇರು ಭಾಗ ಕತ್ತರಿಸಬಾರದು, ಅದು ಹಾಗೆ ಇರಬೇಕಾಗ್ತದೆ. ಆಮೇಲೆ ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ ಗೆಡ್ಡೆಗಳನ್ನು ನೆಡುವ ಸಮಯದಲ್ಲಿ ಪ್ರತಿ ಹೆಕ್ಟೇರ್ಗೆ 25-30 ಟನ್ ಸಾವಯವ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ, ಸಾರಜನಕ 75 ಗ್ರಾಂ, ರಂಜಕ 60 ಗ್ರಾಂ ಹಾಗೂ ಪೊಟಾಷ್ 125 ಗ್ರಾಂ ಮಣ್ಣಿಗೆ ಸೇರಿಸಬೇಕಾಗ್ತದೆ. 1 ತಿಂಗಳ ನಂತರ ಸುಮಾರು 37.5 ಕೆಜಿಯನ್ನು ನಾವು ಮೇಲ್ಗೊಬ್ಬರವಾಗಿ ನಾವು ಕೊಡಬೇಕಾಗ್ತದೆ. ಮತ್ತೆ ನೀರನ್ನು ಆಯಿಸಬೇಕಂದ್ರೆ ಮಣ್ಣಿನ ಗುಣಧರ್ಮ ಹಾಗೂ ಹವಾಮಾನಕ್ಕನುಗುಣವಾಗಿ 4-6 ದಿನಗಳಿಗೊಮ್ಮೆ ನಾವು ನೀರನ್ನ ಆಯಿಸಬೇಕಾಗ್ತದೆ. ಮತ್ತೆ ನೀರು ಉಣಿಸುವ ಪ್ರಮುಖ ಹಂತಗಳು ಮಾತ್ರ ನಾವು ಗಮನದಲ್ಲಿಟ್ಕೋಬೇಕು. ಹೂ ಬಿಡುವ ಹಂತ ಮತ್ತೆ ಬೀಜ ಬಲಿಯುವ ಹಂತದಲ್ಲಿ ತಪ್ಪದೆ ನಾವು ನೀರನ್ನು ಕೊಡಬೇಕಾಗ್ತದೆ. ಇದರಲ್ಲಿ ನಂತರ ನಮಗೆ ಇಳುವರಿಯಲ್ಲಿ ಬಹಳ ಕುಂಠಿತ ಆಗುತ್ತೆ, ಅದನ್ನು ನಾವು ಒಂದು ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಕಳೆಗಳ ನಿಯಂತ್ರಣ. ಅದು ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ನಮಗೆ ಅನೇಕ ರೋಗಗಳು ಉದ್ಭವ ಆಗ್ತವೆ. ಮತ್ತೆ ಕಳೆಗಳನ್ನು ಕೈಯಿಂದ ಕಿತ್ತು ಅಥವಾ ಕಳೆನಾಶಕ ಉಪಯೋಗಿಸಿ ನಿಯಂತ್ರಿಸಬೇಕು. ಈರುಳ್ಳಿ ಗೆಡ್ಡೆಗಳನ್ನು ನೆಟ್ಟ ನಂತರ ನೀರುಣಿಸಿ ಪ್ರತಿ ಲೀಟರ್ ನೀರಿಗೆ ಬೆಂಡೆ ಮೆತ್ತಲಿ 4 ml ಸೇರಿಸಿ ಮಣ್ಣಲ್ಲಿ ತೇವಾಂಶ ಇರುವಾಗಲೇ ಸಿಂಪಡಣೆ ಮಾಡಬೇಕಾಗ್ತದೆ. ಒಂದು ತಿಂಗಳ ನಂತರ 2-3 ಬಾರಿ ಕಳೆಯಿಂದ ಕಳೆಯನ್ನು ಕಿತ್ತಾಕಿದ್ರೆ ನಾವು ಒಳ್ಳೆಯ ಇಳುವರಿಯನ್ನು ನಾವು ಪಡಬೇಕು. ಮತ್ತು ಇದರಲ್ಲಿ ಮುಖ್ಯವಾದ ನಾವು ಗಮನಿಸಬೇಕಾಗಿರೋ ಅಂಶ ಅಂದರೆ ಬೆರಕೆ ತೆಗೆಯೋದು, ಅದು ಬಹಳ ಮುಖ್ಯವಾದ ಪಾತ್ರ ಆಗುತ್ತೆ. ಅನೇಕ ತಳಿಗಳಿಂದ ತಳಿಗೆ ಬಹಳ ವ್ಯತ್ಯಾಸ ಇರ್ತದೆ. ನಾವು ಬೀಜೋತ್ಪಾದನೆ ಮಾಡುವಾಗ ಸಸಿ ಮಡಿಯಲ್ಲಿ ಈರುಳ್ಳಿ ಬೆಳೆ ಬೆಳೆಯುತ್ತಿದ್ದಂತೆ ಅವುಗಳ ತಳಿಯ ಗುಣಧರ್ಮಕ್ಕನುಗುಣವಾಗಿ ಅದೇ ರೀತಿಯ ಬಣ್ಣ, ಅದೇ ರೀತಿಯ ಗಾತ್ರ, ಅದೇ ರೀತಿಯ ಎತ್ತರ, ಮತ್ತು ಎಲೆಯ ಗಾತ್ರ, ಬಣ್ಣ, ವಿನ್ಯಾಸ, ಗಡ್ಡೆ, ಕತ್ತು, ಚಿಕ್ಕ ಅಥವಾ ದಪ್ಪ, ಹೀಗೆ ಗುಣಲಕ್ಷಣ ಅರಿತು ಭಿನ್ನ ತಳಿಯ ಸಸಿಗಳನ್ನು ಹಾಗೂ ಗಿಡಗಳನ್ನು ನಾವು ಕಿತ್ತು ಹಾಕಬೇಕಾಗುತ್ತೆ. ಸರ್, ಈ ಈರುಳ್ಳಿ ಬೀಜೋತ್ಪಾದನೆ ಕೈಗೊಂಡಂತ ರೈತರು ಅಂದ್ರೆ ಬೆಳೆ ಬಂದಾದ್ಮೇಲೆ ಅಂದ್ರೆ ಬಂದ ಮೇಲೆ ಈ ಕೊಯ್ಲೋತ್ತರ ಅಂತ ನಾವು ಏನ್ ಹೇಳ್ತೇವಲ್ಲ, ಕೊಯ್ಲೋತ್ತರ ತಾಂತ್ರಿಕತೆ ಬಗ್ಗೆ ಮತ್ತೆ ಇಳುವರಿ ಬಗ್ಗೆ ಅದ್ರ ಬಗ್ಗೆ ಹೇಳಿ ಸರ್. ಯಾಕಂದ್ರೆ ಇದು ಒಂದು ಬಹಳ ಮುಖ್ಯವಾದ ಪಾತ್ರ. ನಾವು ಇನ್ನು ಎಳೆ ಬೀಜ ಇದ್ದಾಗಲೇ ನಾವು ಕಟಾವು ಮಾಡಿದ್ರೆ ನಮ್ಗೆ ಇಳುವರಿಯಲ್ಲಿ ಕುಂಠಿತಾಗುತ್ತೆ, ಮತ್ತೆ ನಾವು ಗುಣಮಟ್ಟದ ಬೀಜಗಳು ನಮ್ಗೆ ಸಿಗೋದಿಲ್ಲ. ಆದ್ರಿಂದ ಹೆಂಗೆ ಕೊಯ್ಲೋತ್ತರ ತಾಂತ್ರಿಕತೆ, ಯಾವಾಗ ನಾವು ಹೇಗೆ ಕೊಯ್ಬೇಕು, ಹೇಗೆ ಅದನ್ನು ಒಣಗಿಸ್ಬೇಕು, ಹೆಂಗೆ ಪ್ಯಾಕಿಂಗ್ ಮಾಡೋದು, ಎಷ್ಟು ಇಳುವರಿ ಬರ್ತಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರವನ್ನು ತಿಳಿಸ್ತೀನಿ. ಕೊಯ್ಲಿಗೆ ಬಂದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಬಾಗುತ್ತಿದ್ದಂತೆ ಅರ್ಧ ಅಂಗುಲ ಕತ್ತು ಬಿಟ್ಟು ಕಟಾವು ಮಾಡಬೇಕಾಗ್ತದೆ. ಗಡ್ಡೆಗಳನ್ನು ಅಗೆದು ಬಿಸಿಲಿನಲ್ಲಿ 2 ವಾರ ಚೆನ್ನಾಗಿ ಒಣಗಿಸ್ಬೇಕಾಗ್ತದೆ. ಪ್ರತಿ ಹೆಕ್ಟೇರ್ಗೆ 20,000 ಗೆಡ್ಡೆ ಇಳುವರಿ ಬರ್ತದೆ ನಮಗೆ ಮಾಮೂಲಿ ನಾವು ಗೆಡ್ಡೆಗಳು ಬೆಳೆದರೆ. ಆದರೆ ಬೀಜೋತ್ಪಾದನೆಗೆ ಬಂದಾಗ ಕೊಯ್ಲು ಮತ್ತು ಕೊಯ್ಲೋತ್ತರ ತಾಂತ್ರಿಕತೆ ಹೇಗೆ ನಾವು ಕಾಪಾಡ್ಕೋಬೇಕು ಅಂದರೆ, ಮೊದಲು ಕಾಣಿಸ್ಕೊಂಡ ಬೀಜಗಳು ಕಪ್ಪಾಗಿ ತೊಡಗಿದಾಗ ಬೀಜವು ಕೊಯ್ಲಿಗೆ ತಯಾರಾಗಿದೆ ಎಂದು ತಿಳಿಯಬೇಕು. 2-3 ಬಾರಿ ಬೀಜ ತೆನೆಗಳನ್ನು ಕೊಯ್ಲು ಮಾಡಬೇಕಾಗ್ತದೆ ಹಂತ ಹಂತವಾಗಿ. ಮತ್ತು ಅನಂತರ ತೆನೆಗಳನ್ನು ಚೆನ್ನಾಗಿ ಗಾಳಿ ಆಡುವ ಸ್ಥಳದಲ್ಲಿ ಟ್ರೇಗಳಲ್ಲಿ ತುಂಬಿ ಅಥವಾ ಬಿಸಿಲಿಗೆ ಒಂದು ತಾಟ್ಪಾಲ್ ಮೇಲೆ ನಾವು ಒಣಗಿಸ್ಬೇಕಾಗ್ತದೆ. ಒಣಗಿಸುವ ಸಮಯದಲ್ಲೇ ಬೀಜಗಳ ತೆನೆಯಿಂದ ಬೇರ್ಪಡುತ್ತವೆ. ಬೇರ್ಪಡುವ ಬೀಜಗಳನ್ನು ಕೈಯಿಂದ ಬಡಿದು ಬೇರ್ಪಡಿಸಬೇಕು. ನಂತರದ ಬೀಜಗಳನ್ನು ಸ್ವಚ್ಛಗೊಳಿಸಿ ಬಿಸಿಲಿನಲ್ಲಿ ನಾವು ಒಣಗಿಸ್ಬೇಕಾಗ್ತದೆ. ಶೇಖರಣೆ ಮುನ್ನ ಬೀಜ ತೇವಾಂಶವನ್ನು 8% ತರಬೇಕಾಗ್ತದೆ. ಆದ್ದರಿಂದ ನಾವು ಚೆನ್ನಾಗಿ ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸ್ಬೇಕಾಗ್ತದೆ. ನಂತರ ಈರುಳ್ಳಿ ಬೀಜಗಳನ್ನು ನಾವು ಅವಶ್ಯಕತೆಗನುಗುಣವಾಗಿ ಚಿಕ್ಕ ಅಥವಾ ದೊಡ್ಡ ಚೀಲಗಳಲ್ಲಿ ನಾವು ಶೇಖರಣೆ ಮಾಡಿ ಗಾಳಿಯಾಡದ ಹಾಗೂ ತೇವಮುಕ್ತವಾದ ಗಾಜಿನ ಧಾರಕ ಅಥವಾ ಅನೇಕ ಪ್ಲಾಸ್ಟಿಕ್ ಚೀಲಗಳಲ್ಲಿ ಈವನ್ 2-3 ವರ್ಷದವರೆಗೂ ನಾವು ಕೋಲ್ಡ್ ಇದರಲ್ಲಿ ನಾವು ಸ್ಟೋರೇಜನ್ನು ಮಾಡ್ಬೋದು. ತಕ್ಷಣವೂ ಸಹ ನಾವು ರೈತ ಡಿಮ್ಯಾಂಡ್ ಇದ್ರೆ ನಾವು ಮಾರಾಟವನ್ನು ಮಾಡ್ಬೋದು. ಇಳುವರಿ ಅಂತ ಬಂದಾಗ ಬೀಜ ತಳುಗುಣವಾಗಿ ಪ್ರತಿ ಹೆಕ್ಟೇರ್ಗೆ 850 kg ಯಿಂದ 1,500 kg ವರೆಗೆ ನಾವು ಇಳುವರಿಯನ್ನು ಪಡಿಬೋದು. ನಾವು ಉತ್ತಮ ಬೇಸಾಯ ಕ್ರಮಗಳನ್ನೇ ಮಾಡಿದ್ದಾದಲ್ಲಿ ನಾವು ಒಳ್ಳೆ ಬೀಜದ ಇಳುವರಿಯನ್ನು ನಾವು ಪಡಿಬಹುದು. ಗ್ರಾಹಕರ ಬಳಕೆದಾರರ ಅಭಿರುಚಿಗೆ ತಕ್ಕಂತೆ ಯಾವುದೇ ಕಚ್ಚಾ ವಸ್ತುಗಳನ್ನು ಮಾರುಕಟ್ಟೆ ಬರುವ ಮುನ್ನ ವಿವಿಧ ಉತ್ಪನ್ನಗಳ ಪ್ರತಿ ಹಂತದಲ್ಲೂ ಮೂಲ ವಸ್ತುವಿನ ಬೆಲೆ ಹೆಚ್ಚಿಸಿ ಉತ್ಪನ್ನಗಳನ್ನು ತಯಾರಿಸಿ ಲಾಭ ಪಡೆಯುವುದೇ ಕೆಲವು ಮೌಲ್ಯವರ್ಧನೆಗೂ ಸಹ ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿಯಲ್ಲಿ ಬಹಳ ಪ್ರಚಲಿತದಲ್ಲಿದೆ. ಅನೇಕ ಮೌಲ್ಯವರ್ಧಕಗಳು ಚಟುವಟಿಕೆಗಳನ್ನು ನಾವು ಈರುಳ್ಳಿ ಬೆಳೆಯಿಂದ ನಾವು ಮಾಡಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ. ತುಂಬಾ ಧನ್ಯವಾದ ಸರ್. ಈರುಳ್ಳಿಯಲ್ಲಿ ಈ ಆಧುನಿಕ ಬೀಜೋತ್ಪಾದನೆ ತಾಂತ್ರಿಕತೆಗಳು ಅಂದ್ರೆ ಯಾವ್ಯಾವ ತಳಿಗಳಿದ್ದಾವೆ, ಯಾವ್ಯಾವ ಒಂದು ಅಂಶಗಳನ್ನ ನಮ್ಮ ರೈತರು ಗಮನಿಸಬೇಕು, ಮತ್ತೆ ಏನು ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವು ಅಳವಡಿಸಬೇಕು, ಅದರಲ್ಲೂ ಬೀಜ ಆಯ್ಕೆ ಮಾಡಬೇಕಾದ್ರೆ ಮತ್ತು ಒಂದು ತಂತ್ರಜ್ಞಾನವನ್ನು ಅನುಸರಿಸಬೇಕಾದ್ರೆ, ನಂತರ ಕೊನೆಯದಾಗಿ ಕೊಯ್ಲೋತ್ತರ ತಾಂತ್ರಿಕತೆಯ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಾವು ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಈರುಳ್ಳಿ ಬೀಜೋತ್ಪಾದನೆ ಕುರಿತು ಹಿರಿಯೂರು ಬೊಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಉಮಾಮಹೇಶ್ವರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದು ಕಂದಾಯ ಇಲಾಖೆ ಪ್ರಕಟಣೆ. ನೇರ ಹಣ ಸಂದಾಯ ಯೋಜನೆ ಜಾರಿ ನಿಟ್ಟನಲ್ಲಿ ಆಧಾರ್ ಮಾಹಿತಿ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯಲಾಗುತ್ತಿದ್ದ ಪಿಂಚಣಿ ಸ್ಥಗಿತಗೊಂಡಿರುವ ಫಲಾನುಭವಿಗಳು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರದೊಂದಿಗೆ ಸಂಬಂಧಿಸಿದ ತಾಲೂಕು ಕಚೇರಿಯನ್ನು ಡಿಸೆಂಬರ್ 2022 ಅಂತ್ಯದೊಳಗೆ ಸಂಪರ್ಕಿಸಲು ಕೋರಿದೆ. ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹ್ಯಾಕ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 8 7 0 0 0 0 1 0 1 4 2 4 2. ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2. ಅಷ್ಟೇ ಸುಲಭ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆಗಳನ್ನು ಕೇಳಿ ಬರೋಣ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಹುಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ, ಹುಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ. ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ, ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ, ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ, ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಬಂಡಿ ಬಂಡಿ ಚಂದ, ಬಂಡಿಯ ನೊಗ ಚಂದ, ಬಂಡಿ ಬಂಡಿ ಚಂದ, ಬಂಡಿಯ ನೊಗ ಚಂದ, ಮುಂದಾಲೋರಿ ಮೂಕ ರಂಬೆ ಚಂದ, ಮುಂದಾಲೋರಿ ಮೂಕ ರಂಬೆ ಬಲು ಚಂದ, ಬಂಡಿಯ ಒಡೆಯೋನ ಮುಖ ಚಂದ, ಬಂಡಿಯ ಒಡೆಯೋನ ಮುಖ ಚಂದ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಬಂಡಿಯ ಒಡೆವಾಗ ಬಾರುಗೋಲು ಬಿದ್ದೊಯ್ತು, ಬಂಡಿಯ ಒಡೆವಾಗ ಬಾರುಗೋಲು ಬಿದ್ದೊಯ್ತು, ಕಂಡ ಗೆಳೆಯಾರೇ ಕೊಡಿರಣ್ಣ, ಕಂಡ ಗೆಳೆಯಾರೇ ಕೊಡಿರಣ್ಣ, ನನ್ನೆತ್ತು ಮುಂದುಕ್ ಮುರೇಚ್ಚೆ ನಡೆದಾವೋ, ಮುಂದುಕ್ ಮುರೇಚ್ಚೆ ನಡೆದಾವೋ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಹುಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ, ಹುಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ. ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ, ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ, ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ, ನಮ್ಮ ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಮತ್ತೊಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ನಂಜನಗೂಡು ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಹುಡಿಗೆಲ್ಲ, ಗಂಧ ತುಂಬೈತೆ ಹುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ತಲೆಗೊಂಡು, ಅಪ್ಪ ನಂಜುಂಡು ತಲೆಗೊಂಡು. ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈ